ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಮಾಧ್ಯಮಗಳ ಸಹಕಾರ ಅಗತ್ಯ, ಮನೋಜ್ ಕುಮಾರ್ ಮೀನಾ. ಸಂಸತ್ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ವಿಧಾನಸಭಾ ಚುನಾವಣೆ 8ರಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ, ಬಸವರಾಜ ಬೊಮ್ಮಾಯಿ. ಐತಿಹಾಸಿಕ ಬೆಂಗಳೂರು ಕರಗ, ನಗರದೆಲ್ಲೆಡೆ ವ್ಯಾಪಕ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿಯಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಈ ಬಗ್ಗೆ ಡಾಕ್ಟರ್ ಎಂ ಕೆ ನಾಯಕ್ ಅವರಿಂದ ವಿಚಾರ ಪ್ರಸ್ತಾಪ. ಕೇಳುಗರೆ, ಸೂಕ್ಷ್ಮಜೀವಿಗಳ ಲೋಕವನ್ನು ಕಣ್ಣಾಡಿಸಿದಾಗ ಉಪಕಾರಿ ಸೂಕ್ಷ್ಮಜೀವಿಗಳು, ಹಾನಿಕಾರಕ ಸೂಕ್ಷ್ಮಜೀವಿಗಳು ಕಾಣ್ತವೆ. ಉಪಕಾರಿ ಸೂಕ್ಷ್ಮಜೀವಿಗಳ ಬಗ್ಗೆ ಎಷ್ಟೋ ಜನ ಮಾತಾಡೋಲ್ಲ. ರೋಗಗಳು ಬಂದಾಗ ಮಾತ್ರ ಕೀಟನಾಶಕಗಳು ಅಥವಾ ರೋಗನಾಶಕಗಳ ಬಗ್ಗೆ ಯೋಚನೆ ಮಾಡ್ತಾರೆ. ರೋಗನಾಶಕ ಮತ್ತು ಕೀಟನಾಶಕಗಳು ಅಪಾಯಕಾರಿ ಅಂದ್ಕೊಂಡು ಗೊತ್ತಿದ್ರೂ ಇವತ್ತು ಎಷ್ಟೋ ಜನ ಅವುಗಳನ್ನು ಬಳಕೆ ಮಾಡಿಕೊಂಡು ಹಾನಿಯನ್ನು ಅನುಭವಿಸಿ ಬೇರೆಯವರಿಗೂ ತೊಂದರೆ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಉಪಕಾರಿ ಸೂಕ್ಷ್ಮಜೀವಿಗಳ ಜಗತ್ತಿನ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಡಾಕ್ಟರ್ ಎಂ ಕೆ ನಾಯಕ್ ಅವರು. ಈ ಹಿಂದೆ ಪೊನ್ನಂಪೇಟೆಗೆ ಅವರು ಬಂದಾಗ ನಾವು ಸಂದರ್ಶನ ಮಾಡಿದ್ವಿ. ವಿಚಾರಗಳು ಚೆನ್ನಾಗಿದ್ದಾವೆ, ಆಲಿಸ್ಕೊಳ್ಳಿ ಡಾಕ್ಟ್ರೆ, ಪ್ರಸ್ತಾಪ ಮಾಡಿ. ನಮಸ್ಕಾರ. ಹೇಳಕ್ಕೆ ಮಾತ್ರ ಸೂಕ್ಷ್ಮಜೀವಿಗಳು, ಆದರೆ ಪ್ರಪಂಚ ಮಾತ್ರ ಅತಿ ದೊಡ್ಡದು ಪ್ರಪಂಚ. ಯಾಕಂತಂದರೆ ಸೂಕ್ಷ್ಮಜೀವಿಗಳು ಇವತ್ತು ನಮಗೆ ಗೆಳೆಯನೂ ಹೌದು, ಶತ್ರುಗಳು ಹೌದು. ಅದಕ್ಕೆ ಫ್ರೆಂಡು ಎನಿಮಿ ಅಂತ ಹೇಳ್ತೀವಿ. ನಾವು ಶತ್ರುಗಳ ವಿಷಯ ತಗೊಂಡ್ರೆ ಬಹುಶಃ ಮನುಷ್ಯರಿಗೂ ಕೂಡ ರೋಗ ಉಂಟು ಮಾಡ್ತದೆ, ಅದೇ ತರನಾಗಿ ಪ್ರಾಣಿಗಳಿಗೆ ಸಸ್ಯಗಳಿಗೆ ಭಾಳ ದೊಡ್ಡ ದೊಡ್ಡ ರೋಗಗಳನ್ನು ಉಂಟು ಮಾಡೋದು. ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಮೊದಲಿನ ಕಾಲದಿಂದ ನಾವು ನೋಡ್ತಿದ್ವಿ ಪ್ಲೇಗು, ಮಲೇರಿಯಾ, ಈಗಂತೂ ವಿಚಿತ್ರವಾಗಿ ಬರುವಂಥ ಡೆಂಗು ರೋಗ. ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ಶಿಲೀಂಧ್ರ ಇರ್ಬೋದು, ವೈರಸ್ಗಳು ಎಲ್ಲವೂ ಕೂಡ ಮನುಷ್ಯರಿಗೂ ರೋಗ ಮಾಡ್ತವೆ. ಅದೇ ತರನಾಗಿ ಸಸ್ಯಗಳಲ್ಲೂ ಕೂಡ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದ್ದಾವೆ. ಇಡೀ ಪ್ರಪಂಚದ ಮಟ್ಟದಲ್ಲಿ ನಾವು ತಗೊಂಡ್ರೆ ಜಾಗತಿಕ ಮಟ್ಟದಲ್ಲಿ ಸುಮಾರು 18% ಬರಬೇಕಾದಂಥ ಇಳುವರಿಯನ್ನು ನಾವಿನ್ನೂ ಡೈನಿಂಗ್ ಟೇಬಲ್ಗೆ ತರೋದ್ರೊಳಗೆ ನಮ್ಮ ಪಾರ್ಟ್ನರ್ಸ್ ಅವರಾಗಿದ್ದಾರೆ, ಡೈನಿಂಗ್ ಪಾರ್ಟ್ನರ್. ಅದಕ್ಕೆ ನಾವು ರೋಗಗಳನ್ನು ಉಂಟು ಮಾಡುವಂಥ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ನಾವು ಅದಕ್ಕೆ ನಮ್ಮ ಡೈನಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಅವ್ರಿಗೆ. ನಮ್ಮ ದೇಶದಲ್ಲಿ ಸುಮಾರು 280 million tons ಆಹಾರ ಉತ್ಪಾದನೆ ಇದೆ. ಸುಮಾರು 315 million tons ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ. ಅಂಥ ಬೆಳೆಗಳಲ್ಲಿ ಸುಮಾರು 10% ನೀವು ತೆಗೆದ್ರೂ ಕೂಡ 280 million ಹೋಯ್ತು ಅಂದರೆ ಆದಷ್ಟು 28 million tonನ ನೀವು ಉತ್ಪಾದನೆ ಮಾಡಬೇಕಂದ್ರೆ ಅಷ್ಟು ಭೂಮಿ ಬೇಕು, ಅಷ್ಟು ನೈಸರ್ಗಿಕ ಸಂಪತ್ತು, ಮಣ್ಣು, ನೀರು, ಶ್ರಮ, ಬೀಜ, ಗೊಬ್ಬರ ಎಲ್ಲವನ್ನು ಹಾಕಿ ಮಾಡೋದಕ್ಕಿಂತ ಬಂದಂಥ ಬೆಳೆಯನ್ನು ನಾವು ತಿನ್ನೋಕ್ಕಿಂತ ಮೊದಲೇ ತಿನ್ನೋರನ್ನು ನೋಡ್ಕೊಂಡು ಯಾವ ಥರ ನಾವು ಅದನ್ನು ತಡಿಬೇಕು ಅನ್ನೋದ್ರ ಬಗ್ಗೆ ಭಾಳ ನಡೀತಾ ಇದ್ದಾವೆ. ಅದ್ರ ಸಲುವಾಗಿ ಈಗಾಗಲೇ ತಮಗೆ ಗೊತ್ತಿದೆ ಹಸಿರು ಕ್ರಾಂತಿಯ ಅನೇಕ ತಂತ್ರಜ್ಞಾನಗಳಲ್ಲಿ ಕೀಟನಾಶಕಗಳನ್ನು, ರೋಗನಾಶಕಗಳನ್ನು, ಆಂಟಿಬಯೋಟಿಕ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಆದರೆ ಹಸಿರು ಕ್ರಾಂತಿಯಿಂದ ಲಾಭಗಳಾಗಿದ್ದಾವೆ, ಅಷ್ಟೇ ತೆರನಾಗಿ ಹಾನಿಗಳಿಗೂ ಕೂಡ ಆಗಿದೆ. ಇವತ್ತು ನಾವು ತಿನ್ನುವಂಥ ಆಹಾರ ಇರ್ಬೋದು, ಕುಡಿಯುವಂಥ ನೀರು, ಉಸಿರಾಡಿಸುವಂಥ ಗಾಳಿ ಎಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ದೆಹಲಿನಲ್ಲಿ ಒಂದು ಅರ್ಧ ತಾಸು ಆಕ್ಸಿಜನ್ನ ಸೇವನೆಗೆ 499 ರೂಪಾಯಿ ಕೊಟ್ಟು ಸೇವಿಸುವಂಥ ಒಂದು ಪರಿಸ್ಥಿತಿ ಕೇಳ್ತಾ ಇದ್ದೀವಿ. ನಮ್ಮ ತಾತಜ್ಜ ಮುತ್ತಜ್ಜರೆಲ್ಲ ಹೇಳ್ತಿದ್ರು ನೀರನ್ನು ಕೊಂಡ್ಕೋಬೇಕಾಗ್ತದೆ ಅಂತೇಳಿ. ಕೊಂಡ್ಕೊಳ್ಳೋದಂತೂ ನಡೆದಿದೆ ನೀರು ಬಾಟ್ಲಲ್ಲಿ. ಅದೇ ಥರನಾಗಿ ಉಸಿರಾಡ್ಸೋಕ್ಕೂ ಕೂಡ ನೀವು ಕೂತ್ಕೋಬೇಕು, ಆಕ್ಸಿಜನ್ ಪಾರ್ಲೆವನ್ನು ನೀವು ಮಾಡಬೇಕಂತ ಪರಿಸ್ಥಿತಿ ಬಂದಾವಾಗ ಬಹುಶಃ ನಾವು ಪರಿಸರ ಸ್ನೇಹಿಯಾದಂಥ ಮತ್ತು ಅದರಿಂದ ನಮ್ಮ ಬಯೋಲಾಜಿಕಲ್ ಜೈವಿಕ ಪೀಡನಾಶಕಗಳು, ಜೈವಿಕ ರೋಗನಾಶಕಗಳು, ಅದೇ ತರನಾಗಿ ಬೊಟನಿಕಲ್ಸು, ಈ ಸಸ್ಯಜನ್ಯ ವಸ್ತುಗಳನ್ನು ಉಪಯೋಗಿಸಿ ನಾವು ರೋಗಗಳನ್ನು, ಕೀಟಗಳನ್ನು ನಿರ್ವಹಿಸಬಹುದು ಎಂಬುದು ಕೂಡ ಭಾಳಷ್ಟು ಬರ್ತಾ ಇದ್ದಾವೆ. ಅದರಲ್ಲಿ ಭಾಳ ಮುಖ್ಯವಾಗಿ ಬರುವಂಥದ್ದು ಅಂತಂದರೆ ಟ್ರೈಕೋಡರ್ಮ ಎಂಬ ಶಿಲೀಂಧ್ರ ಇದು, ಅದು ಇವತ್ತು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಯುಬಿಕ್ಯುಟಸ್ ಆಗಿದೆ, ಎಲ್ಲ ಕಡೆಗೂ ಸಿಗ್ತವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಾವು ಟ್ರಾಪಿಕಲ್ ಕಂಟ್ರಿದ್ದು ಉಷ್ಣತಾ ಹವಾಮಾನವಿರುವಂಥ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿ ಇರುವಂಥ ಒಂದು ಸಾವಯವ ಪದಾರ್ಥವನ್ನು ಉಪಯೋಗಿಸಿ ಬೆಳೆಯುವಂಥ ಒಂದು ಜೈವಿಕ ಪೀಡನಾಶಕ. ಅದನ್ನು ನಾವು ಇವತ್ತು ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಬರುವಂಥ ರೋಗಗಳು, ಇವತ್ತೇನು ವಿಲ್ಟ್ ರೋಗ ಅಂತೀವಿ, ನೆಟ್ಟೆ ರೋಗ, ಸಿಡಿ ರೋಗ, ಅಥವಾ ನಮ್ಮ ಫೈಟೋಪ್ತರ ಕೊಳೆ ರೋಗ, ಅಥವಾ ಬೇರೆ ಬೇರೆ ರೋಗಗಳನ್ನು ನಾವು ತಡೆಯುವಂಥ ಕ್ರಮಕ್ಕೆ ನಾವು ಇವತ್ತು ಟ್ರೈಕೋಡರ್ಮವನ್ನು ಉಪಯೋಗಿಸ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಕಡಿಮೆ ಖರ್ಚಿನಲ್ಲಿ ಬರುವಂಥ ಒಂದು 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಹಾಕಿ ಲೇಪನ ಮಾಡಿದ್ರೆ ಬೀಜವನ್ನು ನೆಡೋದ್ರಿಂದ ಬೀಜಾಣುಗಳಿಂದ ಬರುವಂಥದ್ದು ಅಥವಾ ಮಣ್ಣಿನಿಂದ ಬರುವಂಥ ರೋಗಗಳನ್ನು ತಡೆಗಟ್ಟಿ ಬೆಳೆಯುವಂಥ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಅದೇ ತರನಾಗಿ ಇಂಥ ಒಂದು ಟ್ರೈಕೋಡರ್ಮಕ್ಕೆ ಬೆಳವಣಿಗೆ ಪ್ರಚೋದಿಸುವ ಅಂತ ಅಂದರೆ ನಾವು ಅದಕ್ಕೆ ಗ್ರೋತ್ ಪ್ರಮೋಟರ್ ಅಂತೀವಿ, ಬೆಳವಣಿಗೆಯನ್ನು ಪ್ರಚೋದಿಸಿ ಹೆಚ್ಚಿನ ಒಂದು ಇಳುವರಿ ಕೊಡುವಂಥ ತಾಕತ್ತು ಕೂಡ ಇದೆ ಅಂತ ಕಂಡು ಬಂದಿದೆ. ನಾವು ಕೆಲವೊಂದು ನಮ್ಮ ಒಂದು ವಿಶ್ವವಿದ್ಯಾಲಯದ ಪ್ರಯೋಗ ಶಾಲೆಯಲ್ಲಿ ಕಂಡುಹಿಡಿದ್ದು ಅಂತಂದರೆ ಟ್ರೈಕೋಡರ್ಮ ಶಿಲೀಂಧ್ರದಲ್ಲಿ, ಅದೇ ತರನಾಗಿ ಬ್ಯಾಕ್ಟೀರಿಯಾದಲ್ಲಿ ಇವತ್ತು ಸ್ಯೂಡೋಮೊನಸ್ ಫ್ಲೂರಸೆನ್ಸ್ ಅಂತೀವಿ, ಆಮೇಲೆ ಬೆಸಿಲಸ್ಸು, ಸ್ಟೆಪ್ಟೋಮೈಸಿಸ್ಸು, ಕೀಟೋಮಿಯಮ್ಮು, ಇವೆಲ್ಲವೂ ಕೂಡ ಜೈವಿಕ ಒಂದು ಬ್ಯಾಕ್ಟೀರಿಯಾಗಳು. ಕೀಟೋಮಿಯಂ ಶಿಲೀಂಧ್ರ, ಆದರೆ ಸ್ಯೂಡೋಮೊನಸ್ಸು, ಬೆಸಿಲಸ್ಸು ಇವೆಲ್ಲವೂ ಕೂಡ ಬ್ಯಾಕ್ಟೀರಿಯಾ, ಈ ದಂಡಾಣುಗಳು ಅಂತ ಹೇಳ್ತೀವಿ. ಇವು ಕೂಡ ಮಣ್ಣಿನಲ್ಲಿ ಇರುವಂಥದ್ದು, ಮಣ್ಣಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಗಿಡದಲ್ಲಿ ಎಂಡೋಫೈಟ್ಸ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಎಂಡೋಫೈಟ್ ಸೂಕ್ಷ್ಮಾಣುಜೀವಿಗಳು ಮತ್ತು ಸ್ಯೂಡೋಮೊನಸ್ ಫ್ಲೋರೋಸನ್ಸು, ಸ್ಟೆಪ್ಟೋಮೈಸಿಸ್, ಬೆಸಿಲಸ್ ಇವೆಲ್ಲವನ್ನು ಉಪಯೋಗಿಸಿ ಬರೇ ಬೀಜೋಪಚಾರ ಅಲ್ಲ, ಗಿಡಗಳಿಗೆ ಔಷಧಿಯನ್ನು ಸಿಂಪರಣಿಸೋದಕ್ಕೆ ಮತ್ತು ಡ್ರೆಂಚಿಂಗ್ ಮಾಡೋಕ್ಕೆ, ಗಿಡದ ಬುಡಭಾಗಕ್ಕೆ ಡ್ರೆಂಚಿಂಗ್ ಮಾಡಿ ಅನೇಕ ರೋಗಗಳನ್ನು ತಡೆಗಟ್ಟಬಹುದಾಗಿದೆ. ಯಾಕೆ ಇದೊಂದು ಒಳ್ಳೆ ಮೂಲ ಅಂತಂತಂದರೆ ಬ್ಯಾಕ್ಟೀರಿಯಾದಲ್ಲಿ ಇರುವಂಥ ಆ್ಯಂಟಿಬಯೋಟಿಕ್ಸ್. ಇವಾಗ ನಾವು ಸ್ಯೂಡೋಮೊನಸ್ನ ತಗೊಂಡ್ರೆ ಅದರಲ್ಲಿ 1 ಡಜನ್ಗಟ್ಟಲೆ ಆ್ಯಂಟಿಬಯೋಟಿಕ್ ಬರ್ತವೆ. ಅಂಥ ಆ್ಯಂಟಿಬಯೋಟಿಕ್ಕನ್ನು ಐಡೆಂಟಿಫೈ ಮಾಡಿದ್ದಾರೆ. ಉದಾಹರಣೆಗೆ DAPG ಎಂಬ ಆ್ಯಂಟಿಬಯೋಟಿಕ್ಕು, ಫಿನೋಜಿನ್ ಎಂಬ ಆ್ಯಂಟಿಬಯೋಟಿಕ್ಕು, ಪಯೋವಿರಡಿನ್ನು, ಸಿಡ್ರೋಫೋರ್ ಪಡುವಂಥ ಇವೆಲ್ಲ ಇರೋದ್ರಿಂದ ಅದನ್ನು ನಾವು ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿ ಇರುವಂಥ ಐರನ್ ಏನಿರ್ತದೆ, ಕಬ್ಬಿಣದ ಅಂಶವನ್ನು ಚಿಲೇಟ್ ಮಾಡ್ತವೆ. ಆವಾಗ ಮಣ್ಣಿನಲ್ಲಿ ಇರುವಂಥ ರೋಗಾಣುಗಳಿಗೆ ಕಬ್ಬಿಣದ ಅಂಶ ಸಿಗದೇ ಇರೋದ್ರಿಂದ ಅವು ಉಪವಾಸವಾಗಿ ಸತ್ತೋಗ್ತವೆ. ಆಮೇಲೆ ಆ್ಯಂಟಿಬಯೋಸಿಸ್, ಎಲ್ಲೆಲ್ಲಿ ರೋಗಾಣುಗಳ ಕಣಗಳು ಬರ್ತವೆ ಅಲ್ಲಿ ಇಂಥ ಒಂದು ದ್ರವವನ್ನು ಸ್ರವಿಸೋದ್ರಿಂದ ಅಂಥ ದ್ರವಗಳು ಆ ಒಂದು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದಲ್ಲಿರುವಂಥದ್ದನ್ನು ಕೊಂದುಬಿಟ್ಟು ಮುಂದೆ ಅದರ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರೋತ್ ಪ್ರಮೋಷನ್ ಕೊಡುವಂಥ, ಬೆಳವಣಿಗೆಯನ್ನು ಪ್ರಚೋದಿಸುವಂಥ ಸ್ಯೂಡೋಮೊನಸ್ ಸಂಖ್ಯೆ ಜಾಸ್ತಿಯಾಗಿ ಅದು ಮಣ್ಣನ್ನು ಒಂದು ಒಳ್ಳೆಯ ಫಲವತ್ತಾಗಿ ಮಾಡುವಂಥದ್ದು ಉಂಟು. ಈಗ ಟ್ರೈಕೋಡರ್ಮಾಗ ಬಂದರೆ ಮೊದಲೇ ಬರೀ ಜೈವಿಕ ಪೀಡನಾಶಕ ಅಂತ ಹೇಳ್ತಿದ್ವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಈ ಒಂದು ಎಲ್ಲಿ ಬರಗಾಲ ಇರ್ತದೆ, ಎಲ್ಲಿ ಮಳೆ ಕಡಿಮೆ ಇರ್ತದೆ. ಇವತ್ತು ಗುಜರಾತ್ನ ಕಚ್ ಏರಿಯಾದಲ್ಲಿ ಮಳೆ ಇಲ್ಲ, ಆದರೆ ಶೇಂಗಾದಲ್ಲಿ ಬರುವಂಥ ಒಂದು ಕೆಲವು ರೋಗಗಳಿಗೆ ಅದನ್ನು ಬೀಜೋಪಚಾರವನ್ನು ಹಾಕಿದಾವಾಗ ಅಂಥ ಪ್ರದೇಶಗಳಲ್ಲಿ ಮಳೆ ಇಲ್ಲದಿದ್ದರೂ ಕೂಡ ಮಣ್ಣಿಗೆ ಸೇರಿಸಿದಾವಾಗ ಕೆಲವೇ ಕೆಲವು ಕ್ರಿಟಿಕಲ್ ಇರಿಗೇಷನ್ ಕೊಟ್ಟು ಒಳ್ಳೆಯ ಒಂದು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಅದನ್ನು ನಾವು ಅದಕ್ಕೆ ಹೇಳ್ತೀವಿ ಡ್ರೌಟ್ ಎಮಿಲಿಯೋರೆಂಟ್ ಅಂತ, ಅಂದರೆ ಬರಗಾಲವನ್ನು ಕೂಡ ಭೇದಿಸುವಂತ ಶಕ್ತಿ ಅದಕ್ಕಿದೆ, ಅಲ್ಲಿ ಬೆಳೆಯುವಂತ ಶಕ್ತಿ ಇರೋದ್ರಿಂದ ಗಿಡಗಳಿಗೆ ಪ್ರಚೋದನೆಯನ್ನು ನೀಡಬಲ್ಲದು. ಹಾಗಾಗಿ ಅದನ್ನು ನಾವು ಬೀಜೋಪಚಾರವಾಗಿ ಇವತ್ತು ಅದನ್ನು ಪೆಲೆಟ್ಸ್ ಆಗಿ ಆಮೇಲೆ ನಮ್ಮ ಗಿಡಗಳ ಬುಡಗಕ್ಕೆ ಟ್ರೆಂಚಿಂಗ್ ಮಾಡಿ ಸ್ಪ್ರೇ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಇನ್ನೂ ಒಂದು ವಿಷಯ ಹೇಳಬೇಕಂತಂದ್ರೆ ಇಂಥ ಒಂದು ಸೂಕ್ಷ್ಮಾಣುಜೀವಿಗಳಲ್ಲಿ ಅನೇಕ ತರಹದ ಆರೋಗ್ಯಕರವಾದಂಥ ಬೆಳವಣಿಗೆ ನಮ್ಮ ಮನುಷ್ಯರಿಗೂ ಇದೆ. ಉದಾಹರಣೆಗೆ ಹೇಳಬೇಕಂತಂದ್ರೆ ಕೆಲವು ನಮ್ಮ ಶಿಲೀಂಧ್ರಗಳಲ್ಲಿ ಇವತ್ತು ಮಶ್ರೂಮ್, ಇವತ್ತು ಅಣಬೆ ಬೆಳೆಯೋದನ್ನ ಅನೇಕ ಜನರು ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಿಲ್ಲ, ಆದರೆ ಈ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ ಇವತ್ತು 1 ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂಥ ಅಡಿಕೆ ಬೆಳಿತೀರಿ, ಅಡಿಕೆ ಹಸ್ಕು ಆ ಒಂದು ಸಿಪ್ಪೆ ಮತ್ತು ಇದನ್ನ ನಾವು ಕಂಪೋಸ್ಟ್ ಮಾಡಿ ಆ ಕಂಪೋಸ್ಟ್ ನಲ್ಲಿ ಇವತ್ತು ನಾವು ಅಣಬೆ ಬೆಳೆದ್ರೆ ಸುಮಾರು 1 ಹೆಕ್ಟೇರ್ ನಲ್ಲಿ ಬರುವಂತ ವೇಸ್ಟ್ ನಿಂದ ಆ ಕಸವನ್ನ ರಸ ಮಾಡೋದಕ್ಕೆ 645 ಕೆಜಿ ಅಣಬೆ ಬೆಳೆದಿದ್ದಾರೆ. ತಮಗೆ ಗೊತ್ತಿದೆ 200 ಗ್ರಾಮ್ಗೆ ಇವತ್ತು 60 ರೂಪಾಯಿ ಅಂತಾರೆ. ಅಂಥ ಪ್ರದೇಶದಲ್ಲಿ ಒಳ್ಳೆಯ ಒಂದು ಬೆಳೆ ಮತ್ತು ಆದಾಯವನ್ನು ಕೊಡುವಂಥದ್ದು. ಇವತ್ತಿನ ದಿವಸ ನಾವು ರೈತರಿಗೆ ಆದಾಯವನ್ನು ದ್ವಿಗುಣಗೊಳಿಸುವ ಬಗ್ಗೆ ಮಾತಾಡ್ತೀವಿ. ಅದಲ್ಲದೇ ಇದು ವೈದ್ಯಕೀಯವಾಗಿ ಇದರಲ್ಲಿರುವಂಥ ಏನು ಜೀರೋ ಕೊಲೆಸ್ಟ್ರಾಲ್ ಅಂತೀವಿ ನಾವು, ಬಳಕೆದಾರರಿಗೆ ಕೊಲೆಸ್ಟ್ರಾಲ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಹಾರ್ಟ್ ಫೇಲ್ಯೂರ್ ಇಂಥವೆಲ್ಲವನ್ನು ತಡೆಗಟ್ಟಲಿಕ್ಕೆ ಅದರಲ್ಲಿರುವಂಥ ಒಂದು ಫ್ಯಾಟ್ ಕಂಟೆಂಟನ್ನು ಕಡಿಮೆ ಮಾಡಬೇಕಂತಂದರೆ ಇದು ಜೀರೋ ಕೊಲೆಸ್ಟ್ರಾಲ್ ಇರೋದು ಒಂದೇ ಅಲ್ಲ, ಇದು ನಮ್ಮ ಬ್ರೈನ್ನಲ್ಲಿ ಇರುವಂಥ ಟ್ಯೂಮರ್ ಅಂತ ಹೇಳ್ತೀವಿ, ಆ ಟ್ಯೂಮರ್ಗೆ ಆ್ಯಂಟಿ ಟ್ಯೂಮರ್ ಅಂತೀವಿ. ಅದಲ್ಲದೆ ಆ್ಯಂಟಿ ಏಜಿಂಗ್ ಫ್ಯಾಕ್ಟರು ಅಂದರೆ ವಯಸ್ಸಾಗುವಂಥದ್ದನ್ನು ರಿವರ್ಸ್ ಮಾಡುವಂಥ ತಾಕತ್ತು ಕೂಡ ಈ ಒಂದು ಅಣಬೆಗೆ ಇದೆ ಅಂತ ಹೇಳೋದ್ರಿಂದ ಇದನ್ನು ನಾವು ಪಾಪ್ಯುಲರೈಸ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಪ್ರಾಜೆಕ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದೀವಿ. ಇವತ್ತು ಮೂಡಿಗೆರೆ ಮತ್ತು ಶಿವಮೊಗ್ಗ ಇರುವಕ್ಕಿ ಮತ್ತು ಬ್ರಹ್ಮಾವರದಲ್ಲಿ ಕೂಡ ಇದನ್ನು ಬೆಳಿಬೇಕು ಅಂತೇಳಿ ಒಂದು ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡೀವಿ. ಅದನ್ನು ಯಾಕೆ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿರುವಂಥ ರೈತರನ್ನು ಸ್ವಸಹಾಯ ಗುಂಪನ್ನು ಉಪಯೋಗಿಸಿಕೊಂಡು ಅಣಬೆ ಬೀಜವನ್ನು ಕೊಟ್ಟು ಅವರು ಅಣಬೆಯನ್ನು ತಮ್ಮ ಮನೆಯಲ್ಲೇ ಉತ್ಪಾದಿಸಿ ಹೋಟೆಲ್ಗಳಿಗೆ ಕೊಟ್ಟರೆ ಒಳ್ಳೆಯ ಒಂದು ಉತ್ಪಾದನೆ ಮತ್ತು ಆದಾಯವನ್ನು ಪಡಿಬಹುದು. ಅದಲ್ಲದೇ ಅನೇಕ ರೋಗಗಳನ್ನು ಇವತ್ತು ನಮ್ಮ ಬ್ಯಾಕ್ಟೀರಿಯಾದಿಂದ ಬರುವಂಥ ಕೆಲವು ಅಂಶ, ಫಾರ್ ಎಕ್ಸಾಂಪಲ್ ಸೈಕ್ಲೋಸ್ಪೋರಿನ್ ಅಂತ ಒಂದು ಶಿಲೀಂಧ್ರನಲ್ಲಿ ಬರುವಂಥ ಒಂದು ಆ್ಯಂಟಿಬಯೋಟಿಕ್ಕು, ಅದನ್ನು ನಮ್ಮ ಹಾರ್ಟ್ ಟ್ರಾನ್ಸ್ಪ್ಲಾಂಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಹೃದಯದ ಕಸಿ ಅಂತ ಹೇಳ್ತೀವಿ ಅಥವಾ ಯಕೃತ್ತಿನ ಕಸಿ, ಅಂಥ ಕಸಿಯ ಸಂದರ್ಭದಲ್ಲಿ ಇಮ್ಯುನೋಥೆರಪಂಟಿಯಾಗಿ ಯೂಸ್ ಮಾಡ್ತಾರೆ. ಅಂದರೆ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡುವಂಥ ಒಂದು ಇದು ಅದಕ್ಕಿದೆ. ಮೊದಲನೇ ಕಾಲದಿಂದ ತಮಗೆಲ್ಲ ಗೊತ್ತಿದೆ ಪೆನಿಸಿಲಿನ್ನು ಅಲೆಕ್ಸಾಂಡರ್ ಫ್ಲೇಮಿಂಗ್ ಕಂಡಿಡಿದ್ದು, ಆಕಸ್ಮಿತವಾಗಿ ಕಂಡಿಡಿದಂಥ ಒಂದು ಆ್ಯಂಟಿಬಯೋಟಿಕ್ ಇವತ್ತು ಬ್ರಾಡ್ ಸ್ಪೆಕ್ಟ್ರಮ್ ಬಹುಶಃ ಉಪಯೋಗ ಮಾಡದಂಥ ಮನುಷ್ಯರೇ ಇಲ್ಲ, ಅಂಥ ಆ್ಯಂಟಿಬಯೋಟಿಕ್ ಕೂಡ ಇದರಿಂದ ಬಂದಿದೆ. ಹಾಗಾಗಿ ಬೇರೆ ಬೇರೆ ಇದರಲ್ಲಿ ಇವತ್ತು ನಾವು ನೋಡಿದ್ರೆ 100 ಗಟ್ಟಲೆ 1000 ಗಟ್ಟಲೆ ಆ್ಯಂಟಿಬಯೋಟಿಕ್ಸು, ವೈಟಮಿನ್ಸು, ಎಂಜೈಮ್ಸು, ಆಲ್ಕೋಹಾಲ್ ಪ್ರೊಡಕ್ಷನ್ನು, ಈಸ್ಟ್ನಿಂದ ಬರುವಂಥ ಸೆಲ್ಲನ್ನು ಪ್ರೋಟೀನ್ ಅಂತ ಮಾಡ್ತೀವಿ, ಸಿಂಗಲ್ ಸೆಲ್ ಪ್ರೋಟೀನ್ ಅಂತೀವಿ. ಇವತ್ತು ನಮ್ಮ ದೇಶದಲ್ಲಿ 33% ಮಕ್ಕಳಿಗೆ ಪ್ರೋಟೀನ್ ಕ್ಯಾಲೋರಿ ಮಾಲ್ ನ್ಯೂಟ್ರಿಷನ್ ಅಂತೀವಿ, ಅಂಥದನ್ನು ಸಪ್ಲೈ ಮಾಡಬೇಕಂತಂದರೆ ಸಿಂಗಲ್ ಸೆಲ್ ಪ್ರೋಟೀನ್ ಈಸ್ಟ್ ಅಂತ ಕೊಡ್ಬೋದು. ಆಮೇಲೆ ಬೇರೆ ಬೇರೆ ಇದರಲ್ಲೂ ಕೂಡ ಪ್ರೋಟೀನನ್ನು ಪ್ರೊಡಕ್ಷನ್ ಮಾಡುವಂಥ ಇದನ್ನು ತಯಾರು ಮಾಡ್ತಾ ಇದ್ದಾರೆ. ಆಮೇಲೆ ಮೈಕ್ರೋಬ್ಸ್ನಿಂದ ಇವತ್ತು ಇಲೆಕ್ಟ್ರಿಕಲ್ ಜನರೇಷನ್, ಮೈಕ್ರೋಬಯಲ್ ಎನರ್ಜಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಮೈಕ್ರೋಬ್ಸ್ ಎಲ್ಲನ್ನು ಇವತ್ತು ಮೈಕ್ರೋಬಯಲ್ ಫ್ಯೂಯಲ್ ಅಂತ ಮಾಡ್ತಾ ಇದ್ದಾರೆ, ಬಯೋ ಎನರ್ಜಿ. ಹೀಗೆ ವಿಚಾರ ಮಾಡಿದ್ರೆ ಕೃಷಿನಲ್ಲಿ ಬಯೋ ಎಂಟರ್ಪ್ರಿನರ್ಶಿಪ್ ಅಂತ ಏನು ಹೇಳ್ತೀವಿ ಅಂದರೆ ಉದ್ಯಮಶೀಲತೆಯನ್ನು ಮಾಡೋಕ್ಕೆ ಮೈಕ್ರೋಬ್ಸನ್ನು ಉಪಯೋಗಿಸಿ, ಮಶ್ರೂಮನ್ನು ಉಪಯೋಗಿಸಿ ಅಥವಾ ಬಯೋ ವೇಸ್ಟನ್ನು ಉಪಯೋಗಿಸಿ ಉದ್ಯಮಶೀಲತೆಯನ್ನು ಮಾಡಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆದಾಯವನ್ನು ಮತ್ತು ಜಾಸ್ತಿ ಮಾಡೋಕ್ಕೆ ಮುಂದಿನ ದಿನಗಳ ಅನುಕೂಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಡಾಕ್ಟ್ರೇ, ತಮಗೆ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಕೆಲಸ ಮಾಡಿದ ಡಾಕ್ಟರ್ ಎಂ ಕೆ ನಾಯಕ್ ಅವರ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಕೃಷಿಯಲ್ಲಿ ಸೂಕ್ಷ್ಮಜೀವಿಗಳು ಹೇಗೆ ಕೆಲಸ ಮಾಡ್ತವೆ, ರೈತರಿಗೆ ಎಷ್ಟು ಉಪಯುಕ್ತ ಅನ್ನೋದ್ರ ಬಗ್ಗೆ ವಿವರಗಳನ್ನು ಅವರು ಹೇಳಿದರು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಉಪಕಾರಿ ಸೂಕ್ಷ್ಮ ಜೀವಿಗಳ ಜಗತ್ತನ್ನು ನಾವು ಗಟ್ಟಿಯಾಗಿಡಲಿಕ್ಕೆ ವಿಷ ರಾಸಾಯನಿಕಗಳನ್ನು ದೂರ ಇಡಬೇಕು, ಪರಿಸರ ಪ್ರಿಯ ಪದ್ಧತಿಗಳನ್ನು ಅನುಸರಿಸಬೇಕು. ಈ ಕುರಿತಂತೆ ಒಂದು ಹಾಡು ಸಮೂಹ ಗಾನದಲ್ಲಿ ಈಗ ಬಿತ್ತರಿಸಿದೀವಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣ ಕಣಗಳಲ್ಲಿವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣ ಕಣಗಳಲ್ಲಿವೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಾಪಾಡುತ್ತವೆ ಮಣ್ಣಿನ ಆರೋಗ್ಯವನ್ನು. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಕೇಳುಗರೆ, ಟ್ರೈಕೋಡರ್ಮ ಇದು ಒಂದು ಉಪಯುಕ್ತವಾದ ಶಿಲೀಂಧ್ರನಾಶಕ. ಮಣ್ಣಿನಲ್ಲಿರುವ ಅಪಾಯಕಾರಿ ಶಿಲೀಂಧ್ರಗಳನ್ನು ಅಂತ್ಯಗೊಳಿಸುವ ಉಪಕಾರಿ ಶಿಲೀಂಧ್ರವಿದು. ಮಣ್ಣಿನಲ್ಲಿ ಹೇರಳವಾದ ವಿಭಿನ್ನವಾದ ಉಪಯುಕ್ತ ಸೂಕ್ಷ್ಮಜೀವಿಗಳು ನಮಗೆ ಕಂಡುಬರ್ತಾ ಇರ್ತವೆ. ಅವುಗಳಲ್ಲಿ ಟ್ರೈಕೋಡರ್ಮನು ಒಂದು. ರೈತರು ಬೆಳೆಯುವ ತರಕಾರಿಗಳು, ಕಾಳುಮೆಣಸು, ಶುಂಠಿ, ಏಲಕ್ಕಿ ಮತ್ತಿತರ ಬೆಳೆಗಳಲ್ಲಿ ಕಾಣಿಸುವ ಫೈಟೋಪ್ತರ, ಈ ಜಾತಿಗೆ ಸೇರಿರುವ ಅಪಾಯಕಾರಿ ಶಿಲೀಂಧ್ರಗಳನ್ನು ಸಾಯಿಸಲಿಕ್ಕಾಗಿ ಈ ಟ್ರೈಕೋಡರ್ಮವನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಜೈವಿಕ ಕೃಷಿಯಲ್ಲಿ ಟ್ರೈಕೋಡರ್ಮ ಹಾರ್ಜಿಯಾನಮ್ ಈ ಶಿಲೀಂಧ್ರವು ಜೈವಿಕ ರೋಗ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿ ನೆರವಾಗ್ತದೆ. ಇದನ್ನು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು, ಇಲಾಖೆಗಳು ರೈತರಿಗೆ ಪರಿಚಯ ಮಾಡಿಸ್ತದವೆ, ಹಾಗೆ ಇದನ್ನು ವಿತರಣೆ ಮಾಡುವ ನಿಟ್ಟಿನಲ್ಲೂ ಕೆಲಸಗಳು ಸಾಗಿದವೆ. ಉಪಯೋಗಿಸುವ ವಿಧಾನವನ್ನು ರೈತ ಬಂಧವರೇ ಗಮನಿಸಿಕೊಳ್ಳಿ. ಟ್ರೈಕೋಡರ್ಮವನ್ನು ತೆಗೆದುಕೊಳ್ಳಿ, ಪಾಕೆಟ್ಗಳಲ್ಲಿ ಬರುತ್ತೆ. ಈ ಟ್ರೈಕೋಡರ್ಮವನ್ನು ಸಾವಯವ ಗೊಬ್ಬರ ಅಥವಾ ಸಾವಯವ ಪದಾರ್ಥಗಳೊಂದಿಗೆ ಬೆರೆಸಿಬಿಟ್ಟು ನಾಲ್ಕಾರು ದಿನಗಳ ಕಾಲ ಇಟ್ಟು ಇನ್ನೂ ನಾಲ್ಕಾರು ದಿನಗಳ ಕಾಲ ಅದನ್ನು ಚೆನ್ನಾಗಿ ಬೆರೆಸಿ ನಂತರ ನೀವು ಬೆಳೆ ಮಾಡಿರುವ ಪ್ರದೇಶಕ್ಕೆ ಹಾಕ್ಕೊಳ್ಬೋದು. ಒಂದೇನೆಂದರೆ ಟ್ರೈಕೋಡರ್ಮವನ್ನು ಸಾವಯವ ಗೊಬ್ಬರಗಳೊಂದಿಗೆ ಬೆರೆಸಿದಾಗ ತೇವಾಂಶ ಇರಬೇಕು, ಹಾಗೆ ಅದನ್ನು ಇಟ್ಟಿರುವ ಜಾಗವೂ ಸಹ ತಂಪಾಗಿರಬೇಕು, ನೆರಳಿದ್ರೆ ಒಳ್ಳೆಯದು. ಬಿಸಿಲಿನಲ್ಲಿ ಈ ಟ್ರೈಕೋಡರ್ಮ ಮತ್ತು ಸಾವಯವ ಪದಾರ್ಥ ಸೇರಿಸಿದ ಈ ಮಿಶ್ರಣವನ್ನು ಇಡಲಿಕ್ಕೆ ಹೋಗಬಾರ್ದು. ತೇವಾಂಶದಲ್ಲಿ ಟ್ರೈಕೋಡರ್ಮ ಸಾವಯವ ಪದಾರ್ಥದೊಂದಿಗೆ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗ್ತದೆ. ಸಾವಯವ ಪದಾರ್ಥದೊಂದಿಗೆ ಬೇವಿನ ಹಿಂಡಿಯನ್ನು ಬೆರೆಸ್ಕೊಂಡ್ರೆ ಟ್ರೈಕೋಡರ್ಮ ಇನ್ನಷ್ಟು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ನೆರವಾಗ್ತದೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ರೈತ ಬಂಧುವರೇ, ಸುಮಾರು 8-15 ದಿನಗಳ ಕಾಲ ಸಾವಯವ ಗೊಬ್ಬರ ಮತ್ತು ಟ್ರೈಕೋಡರ್ಮವನ್ನು ಬೆರೆಸಿದ ಈ ಮಿಶ್ರಣವನ್ನು ಪ್ರತಿಯೊಂದು ಗಿಡಕ್ಕೂ ಹಾಕ್ಬೋದು, ಇಲ್ಲವೇ ಇಡೀ ಜಮೀನಿಗೆ ಹಾಕಿ ಆಗಾಗ್ಗೆ ನೀರುಣಿಸ್ತಾ ಇದ್ದರೆ, ಹೊದಿಕೆ ಕೊಟ್ಟು ನೀವು ತೇವಾಂಶವನ್ನು ಕಾಪಾಡ್ತಾ ಇದ್ದರೆ ಅದು ನಿಮ್ಮ ಮಣ್ಣಿನ ಕಣಕಣಗಳಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಆಗುತ್ತೆ. ರೈತ ಬಂಧವರೇ, ಕಾಳುಮೆಣಸು, ಏಲಕ್ಕಿ, ಕಿತ್ತಳೆ, ಶುಂಠಿ ಮತ್ತು ತರಕಾರಿಗಳು ಇವುಗಳಲ್ಲಿ ಕಾಣಿಸುವ ಕೊಳೆ ರೋಗವನ್ನು ಟ್ರೈಕೋಡರ್ಮ ಚೆನ್ನಾಗಿ ನಿಯಂತ್ರಣ ಮಾಡೋದಲ್ಲಿ ಅಥವಾ ಬಾರದಂಗೆ ನೋಡಿಕೊಳ್ಳುತ್ತೆ. ಇಡೀ ಬೆಳೆಗೆ ಹಾಕುವಾಗ ತೇವದ ಸಂದರ್ಭವನ್ನು ಗಮನಿಸಿಕೊಂಡು ಇದನ್ನು ಎರಚ್ಕೊಂತ ಹೋಗಿ ತೇವಾಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಂಡ್ರೆ ಅನುಕೂಲವೇ. ಗಿಡಗಿಡಕ್ಕೆ ಅಥವಾ ಬಳ್ಳಿ ಬಳ್ಳಿ ಬುಡಕ್ಕೆ ಹಾಕುವಾಗ ಇದನ್ನು ಸುತ್ತಲೂ ಹಾಕಿ ಮೇಲೆ ಹೊದಿಕೆ ಕೊಟ್ಕೊಂಬಿಟ್ರೆ ಪ್ರಯೋಜನಕಾರಿ. ವರ್ಷದಲ್ಲಿ 2 ಸಾರಿ ಬಳಕೆ ಮಾಡಿಕೊಳ್ಬೋದು. ಮುಂಗಾರಿ ಮೇ ಜೂನ್ ತಿಂಗಳಲ್ಲಿ ಮತ್ತು ಹಿಂಗಾರಿಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಟ್ರೈಕೋಡರ್ಮದ ಮಿಶ್ರಣವನ್ನು ನೀವು ನಿಮ್ಮ ಜಮೀನಿಗೆ ಬೆಳಗ್ಗೆ ಹಾಕ್ತಾ ಇದ್ದರೆ ಮಣ್ಣಿನಲ್ಲಿರುವ ರೋಗಾಣುಗಳು ಹೆಚ್ಚಿಗಾಗುವುದಿಲ್ಲ, ಮಣ್ಣು ವರ್ಷ ವರ್ಷಕ್ಕೂ ಫಲವತ್ತಾಗುತ್ತೆ. ಅತಿ ತೇವ ಇದ್ದಾಗ ಟ್ರೈಕೋಡರ್ಮ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ, ಹಾಗೆ ಅತಿ ಒಣ ಪ್ರದೇಶದಲ್ಲೂ ಅಥವಾ ಸಂದರ್ಭದಲ್ಲೂ ಟ್ರೈಕೋಡರ್ಮ ವೃದ್ಧಿ ಆಗೋದಿಲ್ಲ. ಇದಕ್ಕಾಗಿ ಅತಿ ತೇವ ಇದ್ದಾಗ ನೀರನ್ನು ಹೊರಗಡೆ ಹಾಕಬೇಕು, ಅತಿ ಒಣ ಸಂದರ್ಭ ಕಂಡುಬಂದಾಗ ತೇವಾಂಶವನ್ನು ಕಾಪಾಡಿಕೊಳ್ಬೇಕು. ಈ ಟ್ರೈಕೋಡರ್ಮ ಯಾವುದಕ್ಕೆ ಅನುಕೂಲ ಆಗ್ತದೆ ಅಂತ ಅಂದ್ಕೊಂಡು ಪ್ರಾರಂಭದಲ್ಲಿ ನಿಮಗೆ ಸೂಕ್ಷ್ಮವಾಗಿ ತಿಳಿಸಲಾಗಿದೆ. ವಿಶೇಷವಾಗಿ ರೋಗಕಾರಕ ಶಿಲೀಂಧ್ರಗಳನ್ನು ಹತೋಟಿ ಮಾಡಲಿಕ್ಕೆ ಟ್ರೈಕೋಡರ್ಮ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಸಾವಯವ ಪದಾರ್ಥಗಳನ್ನು ಕರಗಿಸಲಿಕ್ಕೂ ಟ್ರೈಕೋಡರ್ಮ ಕಾಯಕ ಮಾಡುತ್ತೆ. ಆ ಮೂಲಕ ಮಣ್ಣಿನ ರಸಸಾರವನ್ನು ವೃದ್ಧಿಸಲಿಕ್ಕೆ ಟ್ರೈಕೋಡರ್ಮ ಸಹಕಾರಿ. ಇದರಂತೆ ಮಣ್ಣಿನಲ್ಲಿ ಇತರೆ ಉಪಯುಕ್ತ ಸೂಕ್ಷ್ಮಜೀವಿಗಳು ಅಭಿವೃದ್ಧಿ ಆಗಲಿಕ್ಕೆ, ಚೆನ್ನಾಗಿ ಬೇರ್ಬಿಟ್ಟು ಆರೋಗ್ಯಕರವಾಗಿ ಬೆಳವಣಿಗೆ ಆಗಲಿಕ್ಕೆ ಟ್ರೈಕೋಡರ್ಮ ಸಹಕಾರ ನೀಡುತ್ತೆ. ಇನ್ನು ಮಣ್ಣಿನಲ್ಲಿ ಸೂಕ್ಷ್ಮ ಜಂತು ಹುಳುಗಳು ಬೆಳವಣಿಗೆ ಆಗದಂತೆಲೂ ನೋಡಿಕೊಳ್ಳಿಕ್ಕೂ ಟ್ರೈಕೋಡರ್ಮ ಉಪಕಾರಿ. ರೈತ ಬಂಧವರೇ ಗಮನಿಸಿಕೊಳ್ಳಿ, ಈಗಾಗಲೇ ರೋಗ ಬಂದಿರುವ ಬಳ್ಳಿಗಳಿಗೆ ಟ್ರೈಕೋಡರ್ಮದ ಮಿಶ್ರಣವನ್ನು ಹಾಕಿ ಹತೋಟಿ ಮಾಡ್ತೀನಿ ಅಂತ ಅಂದ್ಕೊಂಡು ನೀವೇನಾದರೂ ಯೋಚನೆ ಇಟ್ಕೊಂಡಿದ್ರೆ ಅದು ಕಷ್ಟದ ಕೆಲಸವೇ. ಆದರೆ ನೀವು ನಿರಂತರವಾಗಿ ನಿಮ್ಮ ಜಮೀನುಗಳಲ್ಲಿ ಟ್ರೈಕೋಡರ್ಮವನ್ನು ಬಳಸ್ತಾ ಇದ್ರೆ ರೋಗಾಣುಗಳು ಅಲ್ಲಿ ಮನೆ ಮಾಡೋದಿಲ್ಲ, ಹಾಗೆ ರೋಗಾಣುಗಳು ವೃದ್ಧಿ ಆಗಲಿಕ್ಕೂ ಅವಕಾಶ ಆಗೋದಿಲ್ಲ. ಹಾಗಾಗಿ ಪ್ರತಿ ವರ್ಷ ನೀವು ಟ್ರೈಕೋಡರ್ಮವನ್ನು ನಿಮ್ಮ ಜಮೀನಿಗೆ ಹಾಕ್ತಾ ಇದ್ರೆ ತುಂಬ ಒಳ್ಳೆಯದು. ವಿವರಗಳಿಗೆ ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಹಾಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಅನುಭವಿ ರೈತರು ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಅವರಿಂದಲೂ ಮಾಹಿತಿಯನ್ನು ಸಲಹೆಗಳನ್ನು ಇತರ ರೈತರು ಪಡ್ಕೊಳ್ಬಹುದು. ಟ್ರೈಕೋಡರ್ಮದ ಬಗ್ಗೆ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋದರೆ ತುಂಬ ಇದ್ದಾವೆ, ಸಾಕಷ್ಟು ಸಂಖ್ಯೆಯ ಪ್ರಭೇದಗಳು ಟ್ರೈಕೋಡರ್ಮದಲ್ಲಿ ಕಂಡುಬರ್ತವೆ. ಉಪಕಾರಿ ಸ್ವಭಾವದ ಈ ಟ್ರೈಕೋಡರ್ಮವನ್ನು ನೀವು ಮಣ್ಣಿನ ಗುಣಮಟ್ಟವನ್ನು ಕಾಪಾಡೋ ನಿಟ್ಟಿನಲ್ಲಿ ಹಾಗೆ ಜೈವಿಕ ಕೃಷಿಯನ್ನು ಅನುಸರಿಸಲಿಕ್ಕೆ, ಜೊತೆಗೆ ಗುಣಮಟ್ಟದ ಉತ್ಪನ್ನವನ್ನು ನೀವು ಉತ್ಪಾದನೆ ಮಾಡಿ ಸೇವನೆ ಮಾಡಲಿಕ್ಕೆ ಇತರರಿಗೆ ಕೊಡಲಿಕ್ಕೆ ಟ್ರೈಕೋಡರ್ಮದಂತಹ ಉಪಕಾರಿ ಶಿಲೀಂಧ್ರಗಳು ಇತರೆ ಜೀವಿಗಳು ನೆರವಾಗ್ತವೆ. ರೈತ ಬಾಂಧವರೇ, ಮಣ್ಣು ಜೀವಂತವಾಗಿದ್ದರೆ ನಿಮಗೂ ಯಾವಾಗಲೂ ಚೈತನ್ಯದಾಯಕವಾದ ಮಾರ್ಗಗಳು ಲಭಿಸ್ತಾ ಇರ್ತವೆ. ಮಣ್ಣು ಸಮಸ್ಯಾತ್ಮಕವಾದರೆ ಬೆಳೆ ಉತ್ಪಾದನೆಯಲ್ಲೂ ತೊಂದರೆಗಳೇ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,700 ರೂಪಾಯಿಂದ 14,900 ರೂಪಾಯಿ, ಅರೇಬಿಕಾ ಚೆರಿ 7,500 ರೂಪಾಯಿಂದ 7,800 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಂದ 10,400 ರೂಪಾಯಿ, ರೊಬೆಸ್ಟಾ ಚೆರಿ 5,250 ರೂಪಾಯಿಂದ 5,450 ರೂಪಾಯಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಚಿರಿಯಪಂಡ ರೇವತಿ ಹಾಗೂ ಮೂರ್ತಿ ಪ್ರಸಾದ್ ಅವರೊಡನೆ ಸಂವಾದವನ್ನ ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇನಬಾಣೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಡಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್, ಜಿಲ್ಲಾ ಪಂಚಾಯತಿನ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಹಂಗೆ ಜಿಲ್ಲೆನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಉಪಸ್ಥಿತಿಲಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಸಭೆ ನಡೆತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಸ್ವೀಪ್ ಸಮಿತಿನ ಕಡೆಯಿಂದ ಜಾಥಾ, ಹೂಹಣ್ಣಿನ ಪ್ರದರ್ಶನದ ಹೊತ್ತುಲಿ ಜಾಗೃತಿ ಕಾರ್ಯಕ್ರಮಗಳ ನಡೆಸಿಯೋಳು. ಚುನಾವಣೆ ಘೋಷಣೆ ಆಗಿಟ್ಟು ಮೇ ತಾರೀಕು 10ಕ್ಕೆ ಓಟು ನಡೆದದೆ. ವಾರಂತ್ಯದಲ್ಲಿ ಯಾವ ಯಾವ ಥರದ ಕಾರ್ಯಕ್ರಮಗಳು ನಡೆಸೋಕೂ ಸಲಹೆ ಕೊಡೋಕು. ಕಳೆದ ಸಲ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 74% ಮತದಾನ ಆಗಿತ್ತು. ಈ ಸಲ 80%ಕ್ಕಿಂತ ಜಾಸ್ತಿ ಮತದಾನ ನಡೆಯಕ್ಕೆ ಜಾಗೃತಿ ಬರ್ಸೋಕ್ಕೂ ಇದಕ್ಕೆ ಎಲ್ಲವೂ ಸಂಘ ಸಂಸ್ಥೆಗೆ ಕೈ ಜೋಡಿಸೋಕೂ ತಾ ಹೇಳ್ದೋ. ಜಿಲ್ಲಾ ಪಂಚಾಯತಿನ ಸಿಇಒ ಹಾಗೆ ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಆಕಾಶ್ ಅವರು ಮಾತಾಡಿ, ಇದೇ ತಿಂಗಳ 15ಕ್ಕೆ ರಾಜಾ ಸೀಟ್ಲಿ ಚಿತ್ರ ಬಿಡಿಸುವ ಶಿಬಿರ, 16ಕ್ಕೆ ಬೈಕ್ ರ್ಯಾಲಿ, 30ಕ್ಕೆ ಟಾರ್ಚ್ ಡೇ ನಡೆಸಿಕೆ ಸಂಬಂಧಪಟ್ಟವು ಸರಿಯಾದ ತಯಾರಿನ ಮಾಡಿಕೊಳ್ಳೋಕೂ ತಾ ಹೇಳ್ದೋ. ಸಭೆಯಲ್ಲಿ ಸುಮಾರು ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಾಗಿ ಮತದಾನ ಜಾಸ್ತಿ ಮಾಡಿಕೆ ಯಾವ ಯಾವ ಥರದ ಕಾರ್ಯಕ್ರಮಗಳು ನಡೆಸಿ ಜಾಗೃತಿ ಬರೆಸೋಕೂತ ಹೇಳದರ ಕುರಿತು ಸಲಹೆ ಕೊಟ್ಟವು. ವಿಧಾನಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಲಿರೋದರಿಂದ ಆಟೋ ರಿಕ್ಷಾ, ಟ್ಯಾಕ್ಸಿ, ಬಸ್ ಹಾಗೆ ಯಾವುದೇ ಥರದ ಗಾಡಿಗಳ ಮೇಲೆ ಯಾವುದೇ ರಾಜಕೀಯದಲ್ಲಿರೋರ ಪಟ, ಪಕ್ಷಗಳ ತೋರಿಸುವ ಬ್ಯಾನರ್ಗಳ ಕೈ ಕಾಗದಗಳ ಹಾಗೆ ಯಾವುದೇ ಥರದ ಚಿತ್ರಗಳ ಒಪ್ಪಿಗೆ ಇಲ್ಲದೆ ಹಾಕುವಂಗಿಲ್ಲ, ಹಾಕಿರೆ ಕ್ರಮ ತಗೊಂಡವೇತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ ತಿಳಿಸಿಯೋಳು. ಕೊಡಗು ಜಿಲ್ಲಾ ಮತದಾರರ ಜಾಗೃತಿ ಸಮಿತಿ ಮತ್ತು ಜಿಲ್ಲಾಡಳಿತ ಈ ಸಲ ಮತದಾರ ಜಾಗೃತಿ ರಾಯಭಾರಿಗಳಾಗಿ ಸಾಮಾನ್ಯರನ್ನೇ ಆಯ್ಕೆ ಮಾಡಿಳು. ಮೇಕೇರಿ ಗ್ರಾಮದ ಎಸ್ ಕೆ ಈಶ್ವರಿ, 7ನೇ ಹೊಸಕೋಟೆ ಸರ್ಕಾರಿ ಪ್ರೌಢ ಹೈಸ್ಕೂಲ್ನ ಚಿತ್ರಕಲಾ ಶಿಕ್ಷಕ ಬಸವರಾಜ ಬಡಿಗೇರ್, ಹಾಗೆ ಚೇರಂಬಾಣಿ ಹತ್ತಿರದ 50 ಒಕ್ಕಲು ಗ್ರಾಮದ ಕೊತ್ತೋಳಿ ಕೆ ರವಿ ಅವರನ್ನ ಇಂದು ಸ್ವೀಪ್ ಸಮಿತಿಯ ಕಡೆಯಿಂದ ಸನ್ಮಾನ ಮಾಡ್ದೋ. ಹಾಗೆ ಇದೇ ಹೊತ್ತುಲಿ ಸಮಿತಿಯ ಕಡೆಯಿಂದ ಹೊರಗೆ ತಂದಿರುವ ಪೋಸ್ಟರ್ಗಳ ಸಹ ಬಿಡುಗಡೆ ಮಾಡ್ದೋ. ನಾಡಿನ ಏಳಿಗೆಗಾಗಿ, ಮಳೆಗಾಗಿ ಕೊಡಗಿನ ಕುಲದೇವರು, ಮಳೆದೇವರು, ಬೆಳೆದೇವರು ತ ಹೆಸರು ಪಡೆದಿರುವ ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಶ್ರೀ ಈಶ್ವರ ಇಗ್ಗುತಪ್ಪ ದೇವರಿಗೆ ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮಟ್ಟ ಪೂಜೆ ನಡೆದಿದೆ. ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಇದೇ 11 ರಿಂದ ಬರುವ ತಿಂಗಳ 14ಕ್ಕೆ ಮುಟ್ಟ 29 ದಿನ ಅನುಭವಸ್ಥ ತರಬೇತಿದಾರರಿಂದ ದಿನಕ್ಕೆ 2 ಗಂಟೆ ಮುಟ ಈಜು ತರಬೇತಿ ಬೇಸಿಗೆ ಶಿಬಿರ ಏರ್ಪಾಡಾಟುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಮಡಿಕೇರಿ ನಗರಸಭೆ ವ್ಯಾಪ್ತಿನ ಸಾರ್ವಜನಿಕರಿಗೆ ಕುಡಿಯುವ ನೀರು ಬರುವ ಕೂಟು ಹೊಳೆಯಲ್ಲಿ ಬೇಸಿಗೆ ಆದ್ದರಿಂದ ನೀರು ದಿನದ ದಿನಕ್ಕೆ ಬತ್ತಿ ಹೋಗ್ತಾ ಉಂಟು. ಎಲ್ಲ 23 ವಾರ್ಡ್ಗಳಿಗೆ ಒಂದೇ ದಿನ ನೀರಿನ ಬುಡಿಕೆ ಕಷ್ಟ ಆಗ್ತಿರೋದ್ರಿಂದ ದಿನ ಬಿಟ್ಟು ದಿನ ಕುಡಿಯುವ ನೀರಿನ ಬಿಟ್ಟವೆ. ಆದ್ದರಿಂದ ಪ್ಯಾಟೆನ ಜನ ಇದನ್ನು ಅರ್ಥ ಮಾಡಿಕೊಂಡು ನೀರಿನ ಎಷ್ಟು ಬೇಕೋ ಅಷ್ಟೇ ಬಳಸಿಕೊಳ್ಳೋಕ್ಕೂ, ಸುಮ್ಮನೆ ನೀರಿನ ಚೆಲ್ಲಿ ಹಾಳು ಮಾಡದೆ ನಗರಸಭೆಯೊಟ್ಟಿಗೆ ಸಹಕರಿಸೋಕುತ್ತ ಪೌರಾಯುಕ್ತರು ತಿಳಿಸಿಡು. ಜಿಲ್ಲೆನ ಜಾನಪದ ಉಮ್ಮತಾಟು ನೃತ್ಯ ಕಲಾವಿದೆ ಐಮುಡಿಯಂಡ ರಾಣಿ ಮಾಚಯ್ಯವಕ್ಕೆ ನವದೆಹಲಿನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮಶ್ರೀ ಇನಾಮನ ಕೊಟ್ಟು ಗೌರವಿಸಿಡು. ಕುದುಕುಳಿ ಕ್ರಿಕೆಟ್ ಸಮಿತಿಯ ಕಡೆಯಿಂದ ಭಾಗಮಂಡಲದ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಆಟದ ಬಾಣಿಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಕುದುಕುಳಿ 5ನೇ ಕ್ರಿಕೆಟ್ ಕಪ್ನ ಇಂದು ನಡೆದ 3ನೇ ದಿನದ ಆಟಲಿ ಯಡಿಕೇರಿ ಕುಟುಂಬ ತಂಡ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿಟ್ಟು ನಾಳೆ ಬೊಳ್ತಜ್ಜಿರ, ಪೊನ್ನಚ್ಚನ, ಶೇರಮರಕ್ಕಡ, ಪಟ್ಟಡ, ಹೊದ್ದೇಟಿ, ಉಪ್ಪಳಿಕೆ, ಕುಡೆಕಲ್ಲು, ಹುಲಿಮನೆ ತಂಡಗಳಿಗೆ ಆಟ ನಡೆದಿದೆ. ಬಂಗಾಡು ಮನೆ ವಸಂತ್ಯವು ಬೆಂಗಳೂರಿನ ಕಂಠೀರವ ಆಟದ ಬಾಣಿಲಿ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಕಡೆಯಿಂದ ನಡೆದ ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ನ 400 ಮೀಟರ್ ಓಟಲಿ ಬೆಳ್ಳಿ ಪದಕ ಮತ್ತು 100 ಮೀಟರ್ ಓಟಲಿ ಕಂಚಿನ ಪದಕನ ಪಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಳು. ಹಾಗೆ ಮೈಸೂರಿನ ಚಾಮುಂಡೇಶ್ವರಿ ಆಟದ ಬಾಣಿಲಿ ನಡೆದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಆಟೋಟಲ್ಲಿ ಭಾಗವಹಿಸಿ 100 ಮೀಟರ್ ಓಟಲಿ ಬೆಳ್ಳಿ ಪದಕನ ಪಡ್ಕೊಂಡು ತುಮಕೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಆಟೋಟಕ್ಕೆ ಆಯ್ಕೆಯಾಗಳು. ರಂಗಮಯೂರಿ ಕಲಾಶಾಲೆ ಸುಳ್ಯ ಇವರ ಕಡೆಯಿಂದ ನಡೆಸುವ ಮಕ್ಕಳ ಬೇಸಿಗೆ ಶಿಬಿರ ಬಣ್ಣ ಇದಕ್ಕೆ ಸೇರಿಕೆ ಇದೇ ತಿಂಗಳ 9ಕ್ಕೆ ಮುಟ ಕಾಲಾವಕಾಶ ಹುಟ್ಟುತ್ತ ಆಯೋಜಕರು ತಿಳಿಸಿಡು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಗೆ ನಾಳೆ ಗುಡ್ ಫ್ರೈಡೇ ಪ್ರಯುಕ್ತ ರಜೆ ಇದ್ದದೆ. ಹಾಗೆ 8ಕ್ಕೆ ಹಲ್ಲುನ್ ಡಾಕ್ಟರ್ಗೆ ಇರದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಪೊನ್ನಂಪೇಟೆ ನಿನಾದ ವಿದ್ಯಾಸಂಸ್ಥೆಯಲ್ಲಿ ಕುಗ್ಗಟ್ಟುನಾಡು ಹಿರಿಯ ನಾಗರಿಕರ ವೇದಿಕೆ ಮತ್ತು ನಿನಾದ ವಿದ್ಯಾಸಂಸ್ಥೆಯ ಕೂಡುಕೂಟಲಿ ನಾಳೆ ಮತ್ತೆ ನಾಡಿದು 2 ದಿನ ಉಮ್ಮತ್ತು ಬಳುಕು ಕಾರ್ಯಕ್ರಮ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಇಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ಅರ್ಥ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಮೊಬೈಲ್ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056, ಸಿದ್ದಾಪುರ 8123870056. ಮಹಾತ್ಮ ಗಾಂಧಿ ಮಲ್ನಾಡ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಯಾಲಬೈಲ್ ಸುಳ್ಯ. ಇಲ್ಲಿ ಇದೇ ಏಪ್ರಿಲ್ 1ರಿಂದ ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದ್ದು, ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಒತ್ತು ನೀಡಲಾಗುವುದು. ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇರುತ್ತದೆ. ಶಾಲಾ ವಾಹನದ ವ್ಯವಸ್ಥೆಯೂ ಇದೆ. ಸಂಪರ್ಕಿಸಿ 9449662384. ಕೋಸ್ಮೋ ಬಜಾರ್ ಸಮ್ಮರ್ ಪಾಪ್ಅಪ್ 2023 ಮೇಳಕ್ಕೆ ಸಿದ್ಧರಾಗಿ ವಿವಿಧ ಮಾದರಿಯ ಸೀರೆಗಳು, ಕುರ್ತೀಸ್, ಜ್ಯುವೆಲರಿ, ಹೋಮ್ ಲೇನಿನ್, ಹ್ಯಾಂಡ್ ಬ್ಯಾಗ್ಸ್, ಕುಸರಿ ವಸ್ತುಗಳು. ಇದೇ ಏಪ್ರಿಲ್ 5 ಮತ್ತು 6ರಂದು ನಡೆಯಲಿರುವ ಕೋಸ್ಮೋ ಬಜಾರ್ ಪಾಪ್ಅಪ್ 2023 ಮೇಳದಲ್ಲಿ ಸಮಯ ಬೆಳಗ್ಗೆ 10:30 ರಾತ್ರಿ 8:30 ಸ್ಥಳ ಕುಕುನ್ ಪಾರ್ಟಿ ಹಾಲ್, ಸ್ಪೈಸ್ ರ್ಯಾಕ್, ಮೇನ್ ರೋಡ್, ಗೋಣಿಕೊಪ್ಪಲ್. ನಿಮ್ಮ ಮನೆಯ ವಾರ್ಡ್ರೋಬ್ ತುಂಬಿಸಿಕೊಳ್ಳಲು ಹಾಗೂ ಹೋಮ್ ಡೆಕೋರ್ ಖರೀದಿಸುವ ಅವಕಾಶ ತಪ್ಪಿಸಿಕೊಳ್ಳಬೇಡಿ. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾರ್ಥ 23 ಇದೇ ಏಪ್ರಿಲ್ ಇರೋ ದಂಡಲಿಂಜಿ ನಾಪೋಕ್ಲ ಜನರಲ್ ತಿಮ್ಮಯ್ಯ ಕಳಿ ಪರಂಬಲು ನಡಪ. ಎಂಟ್ರಿ ಕೊಡಪಕ್ಕೆ ಏಪ್ರಿಲ್ 10 ಆಕೆರೆ ದಿನ. ಎಲ್ಲ ಕೊಡವ ಒಕ್ಕಕರಳು ಕೂಡಿಯಾಡೋಣ ಬಾಳೆಯಡ ಒಕ್ಕಕರಕ ಟಂಡಿತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, ಬಿಬಿಎ, ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147810300. ಬಿಟ್ಟಂಗಲ ಸಮೀಪದ ನಾಂಗಾಲ ಗ್ರಾಮದ ಶ್ರೀ ಬೇಟೆ ಅಯ್ಯಪ್ಪ ದೇವಸ್ಥಾನದ ವಾರ್ಷಿಕ ಉತ್ಸವವು ಏಪ್ರಿಲ್ 8ರಿಂದ 10ರವರೆಗೆ ನಡೆಯಲಿದೆ. ಏಪ್ರಿಲ್ 8ರಂದು ಭಂಡಾರ ತರುವುದು, ರಾತ್ರಿ 12 ಗಂಟೆಗೆ ಭದ್ರಕಾಳಿ ದೇವರ ಭಾರಣಿ, ಏಪ್ರಿಲ್ 9ರಂದು ಚಾಮುಂಡಿ ದೇವರ ಹಬ್ಬ ಮತ್ತು ಭಾರಣಿ, ಅಂದೇ ಸಂಜೆ 4 ಗಂಟೆಗೆ ಅಯ್ಯಪ್ಪ ದೇವರು ಬೇಟೆಗೆ ಹೋಗುವುದು, ನಂತರ ಪೂದಕಳಿ ನಡೆಯಲಿದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಬೇಟೆ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮತದಾರಂಗಡ ಶಿಕ್ಷಣ ಪಿಂಜ ಸಹಭಾಗಿತ್ವ ಸಮಿತಿ ಸ್ವೀಪರ ಆದನೆಲ್ಲಿ ವಾರತ್ರ ಆಕಿರಿಲ್ಲಿ ಬಾರೆ ಬಾರೆ ಕಾರ್ಯಕ್ರಮತನ್ನ ಏರ್ಪಾಡು ಮಾಡುವ ಸಂಬಂಧ ಜಿಲ್ಲಾ ಚುನಾವಣಾಧಿಕಾರಿಯು ಅನ ಜಿಲ್ಲಾಧಿಕಾರಿ ಡಾ ಸತೀಶ್, ಸ್ವೀಪ್ ಸಮಿತಿ ಅಧ್ಯಕ್ಷಗಳು ಅನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾ ಆಕಾಶ್ ಕೂಡ್ನನಿಕೆ, ಜಿಲ್ಲೆಯ ಬಾರೆ ಬಾರೆ ಸಂಘ ಸಂಸ್ಥೆಯ ಪ್ರತಿನಿಧಿಗಳ ಹಾಜರಿಲ್ಲಿ ಇಂದು ಮುಪ್ಪಡೆ ಸಭೆ ನಡೆದಿತು. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡೆಲ್ ನಡೆದ ಸಭೆಯಲ್ಲಿ ತಕ್ಕ ಬರೆದ ಜಿಲ್ಲಾಧಿಕಾರಿ, ಕೈಂಜ ವಿಧಾನಸಭಾ ಚುನಾವಣೆಯಲ್ಲಿ 74% ತ್ರಚಕ್ಕೆ ಮತದಾನ ಆಯ್ತಿಂಜತ್ತು. ಈ ಕುರಿ ಅದನ್ನ 80% ಪೊಂದುಚಿಡುವ ನಿಟ್ಟಲ್ಲಿ ಚೆನ್ನಾಚೆ ಪಿಂಜ ನಾರಾಚೆ ಜಾಗೃತಿ ಕಾರ್ಯಕ್ರಮತ್ನ ಏರ್ಪಾಡು ಮಾಡುವಂಡ ಕೂಟಕ್ಕೆ ಸ್ವೀಪ್ ಸಮಿತಿರ ಕೂಡ ಕೈಕೂಟುವನಕ್ಕೆ ಸಂಘ ಸಂಸ್ಥೆಗಳ ಕಟ್ಟಂಡತ್ತು. ಜಿಲ್ಲಾ ಪಂಚಾಯತ್ ಸಿಇಒ ಡಾ ಆಕಾಶ್ ತಕ್ಕ ಪರ್ದಿತ್ತು. ಅವರ ಕಣಕಲ್ಲಿ ಮತದಾರಂಗ ತಂಗಡ ಹಕ್ಕನ ಚಲಾವಣೆ ಮಾಡುವಕ್ಕೆ ಪುರುಡು ಕೊಡಪ್ಪ ನಿಟ್ಟಲು ರಾಜಾ ಸೀಟಲ್ಲಿ ಇದೆ 15 ಚಿತ್ರಕಲ್ಲರ ಶಿಬಿರ, 16 ಬೈಕ್ ರ್ಯಾಲಿ, 30 ಟಾರ್ಚ್ ಡೇ ಏರ್ಪಾಡು ಮಾಡುವಕ್ಕೆ ಅವಶ್ಯ ತಯಾರಿನ ಮಾಡಿಯವನಿಗೆ ಸಂಬಂಧಪಟ್ಟ ಇಂಗಕ್ಕೆ ಅಣಚಿ. ಸಭೆಯಲ್ಲಿ ಕೂಡಿಯಾಡಿ ತಿಂಜ ಬಾರೆ ಬಾರೆ ಸಂಘ ಸಂಸ್ಥೆಯ ಪದಾಧಿಕಾರಿಯ ಚುನಾವಣೆ ಪಿಂಜ ಮತದಾನತ್ರ ಮಹತ್ವತನ ಸಾರ್ವಜನಿಕಂಗಕ್ಕೆ ಪರಿಣಾಮಕಾರಿಯಾಗಿ ತರಿಚಿಡುವ ನಿಟ್ಟಲು ನರ್ತಂಡ್ಯ ಕಾರ್ಯಕ್ರಮತ್ರ ಮೀದ ಫಲತರತರ ಸಲಹೆ ಕೊಡತತ್ತು. ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಯಿತು. ರಾಜ್ಯದ ನೀತಿ ಸಂಹಿತೆ ಜಾರಿಯಲ್ಲುಳ್ಳಾಂಡ ಮಾರಿಪತ್. ಆಟೋ ರಿಕ್ಷಾ, ಟ್ಯಾಕ್ಸಿ, ಬಸ್ ಕೂಡ್ನಕ್ಕೆ ಏದೇ ವಾಹನತ್, ರಾಜಕೀಯ ವ್ಯಕ್ತಿಯ ಫೋಟೋ ಇಲ್ಲೆಂಗಿ ಪಕ್ಷತ್ನ ಗುರುತು ಮಾಡುವಂತ ಬ್ಯಾನರ್, ಕೈಕಾಗದ ಕೂಡ್ನಕ್ಕೆ ಏದೇ ಫೋಟೋತ್ನ ಅನುಮತಿ ಇಲ್ಲತೆ ಪ್ರದರ್ಶನ ಮಾಡುವನಿಕೆ ಇಲ್ಲ. ಪಿಂಜ ಅನುಮತಿ ಪಡೆದ ಪ್ರದರ್ಶನ ಮಾಡುವಂತ ಬ್ಯಾನರ್ ಪಿಂಜ ಕಟ್ಔಟ್ನ 24 ಗಂಟೆ ಒಳಗೆ ಕಡ್ಡಾಯ ಆಯಿತು ಮನಾರ ಮಾಡೋಣ. ನೋಡಲ್ ಅಧಿಕಾರಿಯೂ ಆನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಧುರ. ಆದೇಶತನ ಉಲ್ಲಂಘನೆ ಮಾಡುವಂತ ವಾಹನತ್ನ ಜಪ್ತಿ ಮಾಡುವುದಲ್ಲತೆ ನೀತಿ ಸಂಹಿತರ ಉಲ್ಲಂಘನೆ ಆಧಾರತ್ ಕಾನೂನು ಕ್ರಮ ಇಡ್ತವ ಅಂದು ಅರಿಚಿಟ್ಟಿತು. ನಾಪೋಕ್ಲಲ್ಲೂ ನಡೆದನುಳ್ಳ ಕೊಡೋ ಒಕ್ಕಡೊಕ್ಕಡ ನಡುವರ ಅಪ್ಪಚೊಟ್ಟೊಡ ಕಪ್ ಹಾಕಿ ನಮ್ಮೇಲೆ ನಾಳೆ ಸೆಮಿಫೈನಲ್ಸ್ ಪಿಂಜ ಒಯಂಬದಾಂಗ್ ಫೈನಲ್ಸ್ ನಡಪ ಅಂದು ಕಳಿಕೂಟತ್ರ ಆಯೋಜನಾ ಸಮಿತಿರ ಸಂಚಾಲಕಗಳನ್ನು ಅಪ್ಪಚೊಟ್ಟೊಳನ ಮನುಮುತ್ತಪ್ಪ ಅರಿಚಿಟ್ಟಿತು. ಸುದ್ದಿಗೋಷ್ಠಿ ನಡೆತಿತ್ತು ತಕ್ಕ ಪರಂದಾವು. ಕೈಂಜ 20 ದಿನದಿಂದ ನಡೆದನುಳ್ಳ ಹಾಕಿ ಕಳಿಕೂಟಕ್ಕೆ ನೋಂದಣಿ ಮಾಡ್ಯಂಡ 386 ಒಕ್ಕ ತಂಡತ್ರ ಕೂಟ್ 329 ತಂಡ ಕಳಿಸಿತ್ತು. ಬಾರೆ ಬಾರೆ ತಂಡತ್ರ ಒಟ್ಟು 5000 ಕಳಿಕಾರ ಕೂಡಿಯಾಡಿತಿಂಜ ಈ ಹಾಕಿ ನಮ್ಮೇಲೆ ಇಕ್ಕಾಕನೆ ಒಟ್ಟು 957 ಗೋಲು ದಾಖಲಾಯಿತು. ನಾ